ಕೋವಿಡ್ 19 ಸೋಂಕಿನಿಂದ ಬಳಲುತ್ತಿದ್ದು ಮನೆಯಲ್ಲಿಯೇ ಚಿಕಿತ್ಸೆ ಪಡೆಯುತ್ತಿದ್ದೀರಾ? ಹಾಗಿದ್ದರೆ ಆರೈಕೆದಾರರು ಪೂರ್ಣ ಕಾಲಾವಧಿಯಲ್ಲಿ ವೈದ್ಯರ ಸಂಪರ್ಕದಲ್ಲಿರಬೇಕು. ಉಸಿರಾಟದ ತೊಂದರೆ, ಎದೆಬಡಿತ ಹೆಚ್ಚಾಗುವುದು, ಆಮ್ಲಜನಕದ ಪ್ರಮಾಣ 94%ಕ್ಕಿಂತ ಕಡಿಮೆ ಇದ್ದಲ್ಲಿ ಕೂಡಲೇ ಆಸ್ಪತ್ರೆಗೆ ದಾಖಲಾಗಬೇಕು. ಕೋವಿಡ್ 19 ಸೋಂಕಿನಿಂದ ಪಾರಾಗಲು ಮಾಸ್ಕ್ ಧರಿಸಿ, ದೈಹಿಕ ಅಂತರ ಕಾಪಾಡಿ, ಕೈಗಳ ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ, ಸರ್ಕಾರದ ಸೂಚನೆಗಳನ್ನು ತಪ್ಪದೇ ಪಾಲಿಸಿ. ಕೋವಿಡ್ 19 ಸೋಂಕಿನ ಲಕ್ಷಣಗಳಿದ್ದರೆ ಆಪ್ತಮಿತ್ರ ಸಹಾಯವಾಣಿ 1440 ಅಥವಾ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಜೈ ಕಿಸಾನ್ ಬೆಳೆ ಸಮೀಕ್ಷೆ ಉತ್ಸವ 2021, ಸ್ವಾಭಿಮಾನಿ ರೈತರಿಗೊಂದು ಸುವರ್ಣಾವಕಾಶ. ತಮ್ಮ ಜಮೀನಿನಲ್ಲಿ ತಾವು ಬೆಳೆದ ಬೆಳೆಗಳ ಮಾಹಿತಿಯನ್ನು ಛಾಯಾಚಿತ್ರ ಸಹಿತ ಬೆಳೆ ಸಮೀಕ್ಷೆ ಮೊಬೈಲ್ ಆಪ್ ಮೂಲಕ ದಾಖಲಿಸುವ ಯೋಜನೆ ಆರಂಭಗೊಂಡಿದೆ. ಬೆಳೆ ವಿಮೆ ಪರಿಹಾರ, ಬೆಳೆ ಹಾನಿ ಪರಿಹಾರ, ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಮತ್ತು ಆರ್ಟಿಸಿಯಲ್ಲಿ ಬೆಳೆಯ ವಿವರವನ್ನು ದಾಖಲಿಸಲು ಉಪಯುಕ್ತವಾದ ಬೆಳೆ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಲು ರೈತರು ನೇರವಾಗಿ ಇಲ್ಲವೇ ಕುಟುಂಬದ ಸದಸ್ಯರು ಅಥವಾ ಖಾಸಗಿ ನಿವಾಸಿಗಳ ಸಹಾಯದೊಂದಿಗೆ ತಮ್ಮ ಮೊಬೈಲ್ ಸಂಖ್ಯೆಗೆ ಒಟಿಪಿ ಪಡೆಯುವ ಮೂಲಕ ವಿವರವನ್ನು ಅಪ್ಲೋಡ್ ಮಾಡಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೃಷಿ, ತೋಟಗಾರಿಕೆ, ಕಂದಾಯ ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿಗಳನ್ನು ಅಥವಾ ಬೆಳೆ ಸಮೀಕ್ಷೆ ಸಹಾಯವಾಣಿ ಸಂಖ್ಯೆ 844-844-7715 ಕರೆ ಮಾಡಿ. ಪ್ರಕಟಣೆ ಜಂಟಿ ಕೃಷಿ ನಿರ್ದೇಶಕರು, ಉಡುಪಿ ಜಿಲ್ಲೆ. ಹುಟ್ಟು ಖಚಿತ, ಸಾವು ನಿಶ್ಚಿತ, ಆದರೆ ಆತ್ಮಹತ್ಯೆ ಮಹಾಪಾಪ. ಖಿನ್ನತೆ, ಒಂಟಿತನ, ವ್ಯಾಪಾರದಲ್ಲಿ ನಷ್ಟ, ಪ್ರೇಮ ವಿಫಲತೆ, ಮಾದಕ ವಸ್ತುಗಳ ದುರ್ಬಳಕೆ, ಕೌಟುಂಬಿಕ ಕಲಹ ಮತ್ತು ಆರ್ಥಿಕ ಮುಗ್ಗಟ್ಟು, ಸಮಸ್ಯೆ ಯಾವುದೇ ಇರಲಿ, ಆತ್ಮಹತ್ಯೆಯೊಂದೇ ಪರಿಹಾರವಲ್ಲ. ಆಪ್ತರ ಜೊತೆಯಲ್ಲಿ ಸಮಸ್ಯೆಗಳನ್ನು ಮನವಿಚ್ಚಿ ಚರ್ಚಿಸಿ ಇಲ್ಲವೇ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯರನ್ನ ಸಂಪರ್ಕಿಸಿ. ದೂರವಾಣಿ ಸಂಖ್ಯೆ 08242929513. ಸೆಪ್ಟೆಂಬರ್ 10 ಅಂತಾರಾಷ್ಟೀಯ ಆತ್ಮಹತ್ಯೆ ತಡೆಗಟ್ಟುವ ದಿನದ ಅಂಗವಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಾನಸಿಕ ಆರೋಗ್ಯ ವಿಭಾಗ, ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು. ಇವರ ಪ್ರಕಟಣೆ. ಈಗ ಕೇಳಿ ಕೃಷಿ ಮಾಹಿತಿ. ಕೇಳುವರೆ, ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಈ ಜಿಲ್ಲೆಗಳಲ್ಲಿ ಪ್ರಮುಖವಾಗಿ ಬೆಳೀತಾ ಇರುವಂತಹ ವಾಣಿಜ್ಯ ಬೆಳೆ ಅಂತಂದ್ರೆ ತೆಂಗಿನ ಬೆಳೆ. ಈ ತೆಂಗಿನ ಬೆಳೆಯಲ್ಲಿ ಅನೇಕ ಕೀಟ ಹಾಗೂ ರೋಗಗಳು ಬಾಧಿಸುತ್ತವೆ. ಇವುಗಳನ್ನು ಸಮಗ್ರವಾಗಿ ನಿರ್ವಹಣೆ ಮಾಡದೇ ಹೋದರೆ ಸಾಕಷ್ಟು ಹಾನಿಯನ್ನು ಅನುಭವಿಸಬೇಕಾಗ್ತದೆ. ರೈನೋಸಿರಸ್ ದುಂಬಿ, ಕೆಂಪು ಮೋತಿ ಹುಳು, ಕಪ್ಪು ತಲೆ ಹುಳು, ಇನ್ನಿತರ ಪೀಡೆಗಳಾದ ನುಸಿ ಪೀಡೆ ಇವು ಪ್ರಮುಖವಾಗಿವೆ. ಇವಲ್ಲದೆ ಗೊಣ್ಣೆ ಹುಳು, ಹಿಟ್ಟು ತಿಗಣೆ, ಶಲ್ಕ ಕೀಟ, ಗೆದ್ದಲು ಇವುಗಳಿಂದಲೂ ಕೂಡ ಸಮಸ್ಯೆಗಳು ಎದುರಾಗಬಹುದು. ರೈನೋಸಿರಸ್ ದುಂಬಿ ಈ ಕೀಟವು ಸಾಮಾನ್ಯವಾಗಿ ಏಪ್ರಿಲ್, ಸೆಪ್ಟೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಬಾಧೆಗೆ ತುತ್ತಾಗಿರುವಂತಹ ಗಿಡಗಳ ಬುಡದಲ್ಲಿ ಕೊರೆದ ರಂಧ್ರಗಳು ಕಂಡುಬರುತ್ತವೆ. ಕೀಟಗಳು ತಿಂದು ಹಾಳು ಮಾಡಿದ ನಾರುಗಳನ್ನು ಆ ಜಾಗದಲ್ಲಿ ಕಾಣಬಹುದು. ಬಾಧಿತವಾಗಿರುವಂತಹ ಗಿಡಗಳ ಎಲೆಗಳು ಸಮಾನಾಂತರವಾಗಿ ಕತ್ತರಿಸಿದಂತೆ ಕಂಡುಬರಬಹುದು. ಇದರ ಹತೋಟಿ ವಿಧಾನಗಳು ಈ ರೀತಿಯಾಗಿವೆ. ಸುಳಿಯ ಭಾಗದ ರಂಧ್ರದಲ್ಲಿ ಕಬ್ಬಿಣದ ಕೊಕ್ಕೆಯನ್ನು ತೂರಿಸಿ ದುಂಬಿಗಳನ್ನು ಹೊರತೆಗೆದು ಸಾಯಿಸಬೇಕಾಗುತ್ತದೆ. 5% ಮೆಲಥಿಯನ್ ಪುಡಿಯನ್ನು ಸಮ ಪ್ರಮಾಣದ ಮರಳಿನೊಡನೆ ಬೆರೆಸಿ ದುಂಬಿ ಕೊರೆದಿರುವಂತಹ ರಂಧ್ರದ ಒಳಗಡೆ ಹಾಕಬೇಕು. ಮರಳು ದುಂಬಿಯ ಕತ್ತಿನ ಚಲನವಲನಕ್ಕೆ ಅಡ್ಡಿಯನ್ನು ಉಂಟುಮಾಡುತ್ತದೆ. ಮರಿಹುಳುಗಳು ಗೊಬ್ಬರದ ಗುಂಡಿಗಳಲ್ಲಿ ಇರುವುದರಿಂದ ಆಗಾಗ್ಗೆ ತೆಂಗಿನ ತೋಟದಲ್ಲಿರುವಂತಹ ಗೊಬ್ಬರದ ಗುಂಡಿಗಳಿಗೆ 0.2% ಕ್ಲೋರೋಪೈರಿಫಾಸ್ ಅಥವಾ 0.4% ಕಾರ್ಬ್ರಿಲ್ ಈ ಔಷಧಿಯನ್ನು ಸಿಂಪಡಿಸಬೇಕು. ಪ್ರತಿ 15 ದಿವಸಗಳಿಗೆ ಒಂದ್ಸಾರಿ ಚಿಕ್ಕ ಗಿಡಗಳಿಗೆ 3.5 ಗ್ರಾಂ ಹಾಗೂ ದೊಡ್ಡ ಮರಗಳಿಗೆ 10 ಗ್ರಾಂನಷ್ಟು ನ್ಯಾಫ್ಥಲೀನ್ ಗುಳಿಗಳನ್ನು ಸುಳಿಯ ಮಧ್ಯದಲ್ಲಿ ಹಾಕಿ ಮರಳಿನಿಂದ ಮುಚ್ಚಬೇಕು. ಜೈವಿಕ ಕೀಟ ಹತೋಟಿಗಾಗಿ ಬೆಕ್ಯುಲೋವೈರಸ್ ಒರಿಕ್ಟಸ್ ಸೋಂಕಿದ ದುಂಬಿಗಳನ್ನು ಹೆಕ್ಟೇರಿಗೆ 10-15 ಬಿಡುಗಡೆ ಮಾಡಬೇಕು. 250 ಮಿಲಿಲೀಟರ್ ಹಸಿರು ಮ್ಯಾಸ್ಕಡಿನ್ ಶಿಲೀಂಧ್ರ ಮೆಟರೈಜಿಯಂ ಇದನ್ನು ಸುಮಾರು 750 ಮಿಲಿಲೀಟರ್ ನೀರಿನೊಂದಿಗೆ ಮಿಶ್ರಣ ಮಾಡಿ ದುಂಬಿಯ ಸಂತಾನಾಭಿವೃದ್ಧಿ ಸ್ಥಳಗಳಿಗೆ ಹಾಕಬೇಕಾಗುತ್ತದೆ. ಕೆಂಪು ಮೂತಿ ದುಂಬಿ ಇನ್ನೊಂದು ಪ್ರಮುಖವಾದಂತಹ ಶತ್ರುವಾಗಿದೆ. ಈ ಕೀಟವು ಇತ್ತೀಚಿನ ದಿನಗಳಲ್ಲಿ ತೆಂಗು ಬೆಳೆಗಾರರಿಗೆ ಸಾಕಷ್ಟು ಹಾನಿಯನ್ನು ಉಂಟುಮಾಡ್ತಾ ಇದೆ. ಸಾಮಾನ್ಯವಾಗಿ 15 ವರ್ಷದವರೆಗಿನ ಮರಗಳು ಈ ಕೀಟಗಳ ಬಾಧೆಗೆ ತುತ್ತಾಗ್ತವೆ. ಪ್ರೌಢ ಕೀಟಗಳು ಕಂದು ಬಣ್ಣದಿಂದ ಹೊಂದಿದ್ದು ಸುಮಾರು 3 ಸೆಂಟಿಮೀಟರ್ ಉದ್ದ ಹಾಗೂ 1.5 ಸೆಂಟಿಮೀಟರ್ನಷ್ಟು ಅಗಲವಾಗಿರುತ್ತದೆ. ಈ ಕೀಟಗಳ ಮೂತಿ ಕೊಕ್ಕೆಯಂತೆ ಮುಂದಕ್ಕೆ ಚೂಪಾಗಿರುವುದರಿಂದ ಇವುಗಳನ್ನು ಮೂತಿ ಹುಳು ಎಂದು ಕರೆಯಲಾಗುತ್ತದೆ. ಹೆಣ್ಣು ಕೀಟಗಳು ರೈನೋಸಿರಸ್ ದುಂಬಿ ಕೊರೆದಿರುವಂತಹ ಜಾಗದಲ್ಲಿ ಇಲ್ಲವೇ ಮರಗಳ ಗಾಯದ ಜಾಗಗಳಲ್ಲಿ ಸುಮಾರು 200-300 ಮೊಟ್ಟೆಗಳನ್ನು ಇಡ್ತವೆ. ಮರಿಹುಳುಗಳು ಹಾನಿಯ ಹಂತವಾಗಿದ್ದು ಮೊಟ್ಟೆಯೊಡೆದು ಬಂದಂತಹ ಮರಿಹುಳುಗಳು ಕಾಂಡವನ್ನು ಕೊರೆದು ಕಾಂಡದ ಒಳಗಿರುವ ಮೃದು ಭಾಗವನ್ನು ತಿಂದು ಹಾನಿಯನ್ನು ಉಂಟು ಮಾಡುತ್ತವೆ. ಈ ಕೀಟದ ಬಾಧೆಗೆ ತುತ್ತಾಗಿರುವಂತಹ ಮರಗಳಲ್ಲಿ ಕಾಂಡದ ಮೇಲೆ ಚಿಕ್ಕ ಚಿಕ್ಕ ರಂಧ್ರಗಳು ಕಾಣಿಸಿಕೊಳ್ಳುತ್ತವೆ. ಈ ರಂಧ್ರಗಳಿಂದ ಕ್ರಮೇಣವಾಗಿ ಕೆಂಪು ಬಣ್ಣದ ದ್ರವವು ಸೋರ್ತಾ ಇರುತ್ತದೆ. ಕಾಂಡದ ಹತ್ತಿರ ಕಿವಿ ಇಟ್ಟು ಆಲಿಸಿದರೆ ಹುಳ ಕೊರೆಯುವ ಶಬ್ದ ಕೇಳಿಬರಬಹುದು. ಬಾಧೆಯು ತೀವ್ರವಾದಾಗ ಒಳಗಿನ ಗರಿಗಳು ಇಲ್ಲವೆ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುವುದನ್ನು ಕಾಣಬಹುದು. ಮಧ್ಯದ ಸುಳಿ ಅಥವಾ ಕ್ರೌನ್ ಈ ಭಾಗವು ಕ್ರಮೇಣ ಒಣಗಿ ಮರಗಳು ಸಾಯ್ತವೆ. ಇದನ್ನು ಸ್ವಚ್ಛ ಬೇಸಾಯ ಕ್ರಮವನ್ನು ಅನುಸರಿಸುವುದರಿಂದ ನಿಯಂತ್ರಿಸಬಹುದು. ಪೂರ್ತಿ ಬಾಧಿತವಾಗಿರುವಂತಹ ಮರ ಅಥವಾ ಬಾಧಿತವಾಗಿರುವಂತಹ ಮರಗಳ ಭಾಗಗಳನ್ನು ತೆಗೆಯಬೇಕು. ದುಂಬಿಗಳ ವಿವಿಧ ಹಂತಗಳನ್ನು ಆಯ್ದು ನಾಶಪಡಿಸಬೇಕು. ಮರಗಳ ಕಾಂಡದ ಮೇಲೆ ಗಾಯಗಳಾಗದ ಹಾಗೆ ಎಚ್ಚರಿಕೆಯನ್ನು ವಹಿಸಬೇಕು. ಇದರಿಂದ ದುಂಬಿ ಮೊಟ್ಟೆಯಿಡುವುದನ್ನು ತಪ್ಪಿಸಬಹುದು. ಮರಗಳಿಗೆ ಗಾಯಗಳಾಗಿದ್ದರೆ ಅಂತಹ ಗಾಯಗಳಿಗೆ ಕಾರ್ಬರಿಲ್ಲನ್ನು ಮರಳಿನೊಂದಿಗೆ ಮಿಶ್ರಣ ಮಾಡಿ ಮೆತ್ತಬೇಕು. ಕಾಂಡದ ಮೇಲೆ ಕೀಟದ ಬಾಧೆಯಿಂದ ಉಂಟಾಗಿರುವಂತಹ ಎಲ್ಲ ರಂಧ್ರಗಳನ್ನು ಸಿಮೆಂಟ್ನಿಂದ ಮುಚ್ಚಿ ಮೇಲ್ಭಾಗದಲ್ಲಿರುವಂತಹ ಒಂದು ರಂಧ್ರವನ್ನು ಮಾತ್ರ ಅಗಲವಾಗಿ ಕೊರೆದು ಆ ರಂಧ್ರದೊಳಗೆ ಆಲಿಕೆಯ ಮೂಲಕ ಸುಮಾರು 1.5 ಲೀಟರ್ನಷ್ಟು ಶೇಕಡ 0.4 ಕಾರ್ಬರಿಲ್ ದ್ರಾವಣವನ್ನು ಸುರಿದು ರಂಧ್ರವನ್ನು ಮುಚ್ಚಬೇಕು. ಮಧ್ಯದ ಸುಳಿಗಳಿಗೆ ಮರಳು ಹಾಗೂ ಬೇವಿನ ಬೀಜದ ಪುಡಿಯನ್ನು 2:1 ಪ್ರಮಾಣದಲ್ಲಿ 3 ತಿಂಗಳಿಗೆ 1 ಸರ್ತಿ ಹಾಕಬೇಕು. ಕಬ್ಬಿನ ಮೊಲಾಸಸ್ ಅಥವಾ ಕಾಕಂಬಿ, ಎಸಿಟಿಕ್ ಆಮ್ಲ, ತೆಂಗಿನ ಮರಗಳ ಕತ್ತರಿಸಿದ ತುಂಡುಗಳನ್ನು ಮಣ್ಣಿನ ಗಡಿಗೆಗಳಲ್ಲಿ ಹಾಕಿ ಆಕರ್ಷಕ ಬಲೆಗಳನ್ನು ತಯಾರಿಸಿ ತೆಂಗಿನ ತೋಟಗಳಲ್ಲಿ ಅಳವಡಿಸಿಕೊಂಡು ಪ್ರೌಢ ದುಂಬಿಗಳನ್ನು ಸೆರೆ ಹಿಡಿಯಬಹುದು. ಮೋಹಕ ಆಕರ್ಷಕ ಬಲೆಗಳಲ್ಲಿ ಆಕರ್ಷಕ ವಸ್ತುವಾಗಿ ಫೆರಿಲ್ಯೂರನ್ನು ಉಪಯೋಗಿಸಿ ದುಂಬಿಗಳನ್ನು ಸೆರೆ ಹಿಡಿದು ಯಾಂತ್ರಿಕವಾಗಿ ಇಂತಹ ದುಂಬಿಗಳನ್ನು ನಾಶಪಡಿಸಬಹುದು. ಹಸಿರು ಗರಿಗಳನ್ನು ಮರಗಳಿಂದ ಕಡಿಬಾರದು. ಕಡಿಯಲೇಬೇಕಾದಂತಹ ಸಂದರ್ಭದಲ್ಲಿ ಕಾಂಡದಿಂದ ಸುಮಾರು 4 ಅಡಿ ಬಿಟ್ಟು ಇವುಗಳನ್ನು ಕಡಿಬಹುದು. ಕಪ್ಪು ತಲೆ ಹುಳು, ಇದು ತೆಂಗಿನ ಗರಿ ತಿನ್ನುವಂತಹ ಹುಳು ಎಂದು ಕರೆಯಲ್ಪಡುವಂತಹ ಈ ಹುಳುಗಳು ಮರಿ ಹಂತದಲ್ಲಿ ಎಲೆಗಳನ್ನು ತಿಂದು ಹಾಳು ಮಾಡುತ್ತವೆ. ಮರಿ ಹುಳುಗಳು ಎಲೆಯ ಒಳಭಾಗದಲ್ಲಿ ಸೇರಿಕೊಂಡು ತಮ್ಮದೇ ಆದಂತಹ ಬಲೆಯನ್ನು ಹೆಣೆದು ಎಲೆಗಳ ಹಸಿರು ಪದಾರ್ಥಗಳನ್ನು ಕೆರೆದು ತಿಂತವೆ. ಬಾಧೆಯು ತೀವ್ರವಾದಾಗ ಹುಳುಗಳು ಹಸಿರು ಪದಾರ್ಥವನ್ನು ಪೂರ್ತಿಯಾಗಿ ಕೆರೆದು ತಿಂದು ಗಿಡವು ಒಣಗಬಹುದು. ಗರಿಗಳು ಸುಟ್ಟ ಹಾಗೆ ಕಾಣುತ್ತವೆ. ಸಾಮಾನ್ಯವಾಗಿ ಜನವರಿಯಿಂದ ಮೇ ತಿಂಗಳವರೆಗೆ ಈ ಕೀಟಗಳ ಬಾಧೆ ಜಾಸ್ತಿ, ಮಳೆಗಾಲದಲ್ಲಿ ಸ್ವಲ್ಪ ಕಡಿಮೆ ಆಗಬಹುದು. ಇದನ್ನು ಹತೋಟಿ ಮಾಡಬೇಕಿದ್ರೆ ಕೀಟಬಾಧೆ ಪ್ರಾರಂಭದ ಹಂತದಲ್ಲಿದ್ದಾಗ ಬಾಧಿತವಾಗಿರುವಂತಹ ಗರಿಗಳನ್ನು ಕತ್ತರಿಸಿ ಸುಡುವುದರಿಂದ ಕೀಟ ಹರಡುವುದನ್ನು ತಡೆಗಟ್ಟಬಹುದು. ಆರೋಗ್ಯಕರವಾದಂತಹ ತಾಯಿ ಮರಗಳಿಂದ ಬಿತ್ತನೆ ಕಾಯಿಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ತೋಟದಲ್ಲಿ ಸ್ವಚ್ಛತೆಯನ್ನು ಕಾಪಾಡುವುದರಿಂದ ಕೀಟ ಹರಡುವುದನ್ನು ತಡೆಗಟ್ಟಬಹುದು. ಈ ಕೀಟಬಾಧೆ ಪ್ರಾರಂಭಿಕ ಹಂತದಲ್ಲಿದ್ದಾಗ ಪರೋಪಜೀವಿಗಳಾದ ಗೊನಿಯೋಜಸ್ ನೆಫ್ಯಾಂಟಿಡಿಸ್ ಇದನ್ನು ಪ್ರತಿ ಮರಕ್ಕೆ 15-20 ಹಾಗೆ ಪ್ರತಿ 15 ದಿವಸಗಳಿಗೆ 1 ಸಾರಿ 4-6 ಬಾರಿ ಬಿಡುಗಡೆ ಮಾಡುವುದರಿಂದ ಈ ಹುಳುಗಳನ್ನು ಹತೋಟಿ ಮಾಡಬಹುದು. ಕೀಟಬಾಧೆಯು ತೀವ್ರವಾದಾಗ ಮೊನೋಕ್ರೋಟಫಾಸ್ ರಾಸಾಯನಿಕ ಸಿಂಪರಣೆ ಅಗತ್ಯವಾಗಿರುತ್ತದೆ. ಮರಗಳ ಎತ್ತರವನ್ನು ನೋಡಿ ಕೀಟನಾಶಕ ಬಳಸುವ ವಿಧಾನಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಸಣ್ಣ ಮರಗಳಾದರೆ ಮೊನೋಕ್ರೋಟಫಾಸ್ ರಾಸಾಯನಿಕವನ್ನು 1.5 ಮಿಲಿಲೀಟರ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ದೊಡ್ಡ ಮರಗಳಾಗಿದ್ದರೆ ರಾಸಾಯನಿಕ ಸಿಂಪರಣೆ ಕಷ್ಟವಾಗಬಹುದು. ಅಂತಹ ಮರಗಳಿಗೆ ಬೇರಿನ ಮೂಲಕ ಮೊನೋಕ್ರೋಟಫಾಸ್ ಅಥವಾ ಸಿರಿಂಜನ್ನು ಬಳಸಿ ರಾಸಾಯನಿಕವನ್ನು 25 ವರ್ಷದ ಒಳಗಿನ ಮರಗಳಿಗೆ 7.5 ಮಿಲಿಲೀಟರ್ನಂತೆ ಹಾಗೂ 25 ವರ್ಷ ಮೇಲ್ಪಟ್ಟ ಮರಗಳಿಗಾದರೆ 10 ಮಿಲಿಲೀಟರ್ನಂತೆ ಬೆರೆಸಿ ಉಪಚರಿಸಬೇಕು. ಹಾಗೆಯೇ ಇಲ್ಲಿ ಇನ್ನೂ 2 ವಿಷಯವನ್ನು ನಾವು ಹೇಳಬೇಕು. ಸಿರಿಂಜನ್ನು ಬಳಸಿ ಔಷಧಿ ಕೊಡುವಂತಹ ವಿಧಾನದ ಬಗ್ಗೆ ಹೇಳುವುದಿದ್ರೆ ಕಾಂಡದ ಮೇಲೆ ಬುಡದಿಂದ 1/2 ಅಡಿ ಎತ್ತರದಲ್ಲಿ ಸುಮಾರು 2 ಮಿಲಿಮೀಟರ್ ಡ್ರಿಲ್ ಅನ್ನು ಬಳಸಿ ಡ್ರಿಲ್ಲಿಂಗ್ ಯಂತ್ರದಿಂದ 45 ಡಿಗ್ರಿ ಓರೆಯಾಗಿ 1.5 ಅಂಗುಲ ಆಳದ ಒಂದು ರಂಧ್ರವನ್ನು ಕೊರಿಬೇಕು. 10 ಮಿಲಿಲೀಟರ್ ಸಾಮರ್ಥ್ಯದ ಸಿರಿಂಜನ ತೆಗೆದುಕೊಂಡು ಅದರ ಪ್ಲಂಜರ್ ಅನ್ನು ಹೊರತೆಗೆದು ಸಿರಿಂಜಿನ ಹಿಂಭಾಗದ ಬಾಯಿ ಹತ್ತಿರ ಒಂದು ರಂಧ್ರವನ್ನು ಮಾಡಬೇಕು. ಪ್ಲಂಜರ್ ಅನ್ನು ಪುನಃ ಸಿರಿಂಜಿನೊಳಗೆ ಸೇರಿಸಿ ಪೂರ್ಣವಾಗಿ ಒತ್ತಬೇಕು. ಸಿರಿಂಜಿನ ಮುಂಭಾಗದ ರಂಧ್ರದ ಮೂಲಕ ಸೂಜಿಯಿಂದ ಅಥವಾ ತಂತಿಯಿಂದ ಹತ್ತಿಯನ್ನ ಪ್ಲಂಜರ್ನ ರಬ್ಬರ್ ಸ್ಟಾಪ್ವರೆಗೂ ಒಳ ಸೇರಿಸಿ ಪ್ಯಾಕ್ ಮಾಡಬೇಕು. ನಂತರ ಸಿರಿಂಜಿಗೆ 18 ನಂಬರಿನ ಸೂಜಿಯನ್ನು ಅಳವಡಿಸಬೇಕು. ಇದಾದ ನಂತರ ಪ್ಲಂಜರ್ ಅನ್ನು ಹೊರತೆಗೆದು 10 ಮಿಲಿಲೀಟರ್ ಮೊನೋಕ್ರೋಟಫಾಸ್ ರಾಸಾಯನಿಕ ಕೀಟನಾಶಕವನ್ನು ಸಿರಿಂಜಿನ ಒಳಗಡೆ ಸುರಿದು ಪ್ಲಂಜರ್ ಅನ್ನು ಸಿರಿಂಜಿಗೆ ಅಳವಡಿಸಬೇಕು. ಈ ಸಿರಿಂಜನ್ನು ರಂಧ್ರದ ಒಳಗಡೆ ಸೇರಿಸಿ ಸೂಜಿ ಮತ್ತು ಕಾಂಡದ ನಡುವೆ ಜಾಗ ಬಿಡದ ಹಾಗೆ ಮೇಣವನ್ನು ಮೆತ್ತಬೇಕು. ಕೀಟನಾಶಕ ಕಾಂಡದ ಒಳಗಡೆ ಹರಿದು ಹೋಗುವುದಕ್ಕೆ 30-36 ಗಂಟೆಗಳು ಬೇಕಾಗಬಹುದು. ಅನಂತರ ಸಿರಿಂಜನ್ನು ಸೂಜಿ ಸಮೇತ ಕಾಂಡದಿಂದ ಹೊರತೆಗೆದು ಸೂಜಿಯ ಸುತ್ತಲೂ ಮೇಣವನ್ನು ಬಳಸಿ ರಂಧ್ರವನ್ನು ಮುಚ್ಚಬೇಕು. ಈ ಸಿರಿಂಜನ್ನು ಬೇರೆ ಮರಗಳಿಗೆ ಉಪಚಾರ ಮಾಡುವುದಕ್ಕೆ ಬಳಸಬಹುದು. ಹಾಗೆಯೇ ಬೇರಿನ ಮೂಲಕ ಔಷಧಿ ಕೊಡುವ ವಿಧಾನ ಅಂತಂದರೆ ಬೇರಿನ ಮೂಲಕ ಕೀಟನಾಶಕವನ್ನು ಉಣಿಸುವಾಗ ಕಿರುಬೆರಳಿನ ಗಾತ್ರದ ಕೆಂಪಗಿನ ಬೇರನ್ನು ಹೊರತೆಗೆದು ಅದನ್ನು ಓರೆಯಾಗಿ ಕತ್ತರಿಸಬೇಕು. ಮೊನೊಕ್ರೋಟೋಫಸ್ ಕೀಟನಾಶಕವನ್ನು ಶಿಫಾರಸಿನ ಮೇರೆಗೆ ತೆಗೆದುಕೊಂಡು ಅದಕ್ಕೆ ಸಮಪ್ರಮಾಣದ ನೀರನ್ನು ಬೆರೆಸಬೇಕು. ನಂತರ 1.5 ಇಂಚು ಅಗಲ 6 ಇಂಚು ಉದ್ದ ಪಾಲಿಥಿನ್ ಚೀಲದಲ್ಲಿ ಈ ಕೀಟನಾಶಕದ ಮಿಶ್ರಣವನ್ನು ತುಂಬಬೇಕು. ಓರೆಯಾಗಿ ಕತ್ತರಿಸಿದ ಬೇರನ್ನು ಕೀಟನಾಶಕದಲ್ಲಿ ಮುಳುಗುವಂತೆ ಇರಿಸಿ ಪಾಲಿಥಿನ್ ಚೀಲವನ್ನು ದಾರದಿಂದ ಬಿಗಿಯಾಗಿ ಕಟ್ಟಬೇಕು. 20-24 ಗಂಟೆಗಳಲ್ಲಿ ಬೇರು ಕೀಟನಾಶಕವನ್ನು ಸಂಪೂರ್ಣವಾಗಿ ಹೀರಿಕೊಳ್ಳುತ್ತದೆ. ಈ ಕೀಟನಾಶಕವು ಮರಗಳ ಗರಿಗಳಲ್ಲಿ ವ್ಯಾಪಿಸಿ ಅಂತಹ ಗರಿಗಳ ಎಲೆಗಳನ್ನು ತಿಂದ ಹುಳುಗಳು ಸಾಯ್ತವೆ. ಆದರೆ ಇಲ್ಲಿ ಒಂದು ಸೂಚನೆಯನ್ನು ನಮ್ಮ ರೈತರು ಗಮನಿಸಬೇಕು. ಈ ರೀತಿ ರಾಸಾಯನಿಕ ಉಪಚಾರ ಮಾಡುವಾಗ ಎಳನೀರು ಮತ್ತು ಕಾಯಿಗಳನ್ನು ಮುಂಚಿತವಾಗಿ ಕೀಳಬೇಕು. ಕೀಟನಾಶಕ ಬಳಸಿದ ನಂತರ ಎಳನೀರು ಹಾಗೂ ಕಾಯಿಗಳನ್ನು 45 ದಿವಸಗಳವರೆಗೆ ಮರಗಳಿಂದ ಕಿತ್ತು ಉಪಯೋಗಿಸಬಾರದು. ಹೀಗೆ ತೆಂಗಿನ ಮರದಲ್ಲಿ ಕೀಟಗಳ ಸಮಗ್ರ ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಕಾರ್ಯಕ್ರಮ ಸಂಯೋಜಕರು ಕೃಷಿ ವಿಜ್ಞಾನ ಕೇಂದ್ರ ಬ್ರಹ್ಮಾವರ ಉಡುಪಿ ಜಿಲ್ಲೆ ಇವರನ್ನ ಸಂಪರ್ಕಿಸಬಹುದು. ಕೃಷಿ ಮಾಹಿತಿ ಕೇಳಿದಿರಿ. ಆಕಾಶವಾಣಿ ಮಂಗಳೂರು. ಈಗ ಕೇಳಿ ಯಕ್ಷಗಾನದ ಹಾಡುಗಳು. ಪ್ರಸಂಗ ಕವಿ ದೇವಿದಾಸ ವಿರಚಿತ ಅಭಿಮನ್ಯು ಕಾಳಗ. ಭಾಗವತರು ಎಚ್ ಸುಜಯೀಂದ್ರ ಹಂದೆ. ಮದ್ದಳೆ ಸುದರ್ಶನ ಉರಾಳ ಹಂದಟು. ಚೆಂಡೆ ನವೀನ್ ಮನೂರು. ಶ್ರುತಿ ವೆಂಕಟೇಶ ವೈದ್ಯ. ನಿರೂಪಣೆ ರಾಘವೇಂದ್ರ ತುಂಗ. ಶ್ರೀ ಗುರುಗಣಾಧಿಪತಯ ನಮಃ. ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಧರಯುಳು ವಿಶೇಷ ಮದ ಊರ ವಿಘ್ನೇಶ ದೇವ ಜಗದೀಶ ಮುದದಿಂದ ನಿನ್ನ ಆಯ್ದುಕೊಂಡ ಕಥಾಭಾಗ ದೇವಿದಾಸ ಕವಿಯ ಅಭಿಮನ್ಯು ಕಾಳಗ. ರಾಜಾದಿರಾಜ ಜನಮೇ ಜಯನ ಕೇಳೈ ಸರೋಜಾಕ್ಷ ಕತೆ ಕಲ್ಪಭೂಜ ಸಜ್ಜನಕ್ಕೆ ದುರಿತಾಂಬು ನಿಧಿಯನ್ನು ಉತ್ತರಿಸುವಡೆ ನಾನಿದನೊರವೇ ನಿಮ್ಮವರ ಶುಭ ಚರಿತೆಗಳ ಎಂದು ಕವಿ ಕಥೆಯನ್ನ ಆರಂಭಿಸಿದ್ದಾರೆ. ಭೀಷ್ಮರಿಗೆ ಸರಳ ಮಂಚವಾಗಿದೆ. ಕೋಲಗುರುಗಳಾದ ದ್ರೋಣರಿಗೆ ಸೇನಾಧಿಪತ್ಯವನ್ನ ವಹಿಸಲಾಗಿದೆ. ಗೆಲುವಿನ ಶುಭ ಸೂಚನೆ ಇಲ್ಲದೆ ಕೌರವೇಶ್ವರನು ಚಿಂತಾಕ್ರಾಂತನಾಗಿದ್ದಾನೆ. ಡೋನಾ

ಹೊದಲಿಕೆ ಭೂಮಿಯಲ್ಲಿ ಸುರಪತಿಯ ಮೊಮ್ಮನು ಬಲ್ಲ ಹೋಗಲಿಕೆ ಕ್ಷೇಮದಲ್ಲಿ ಬರಲರಿಯನವನು ಕ್ಷೇಮದಲ್ಲಿ ಬರಲರಿಯನವನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣೆನು ಈ ಸೀಮೆಯಲ್ಲಿ ಮಿಕ್ಕವರ ಕಾಣನು ಹಾ ಮಹಾದೇವೆನು ತ ಚಿಂತಿಸುತ್ತಿರ್ದನವನೀಜ ಆ ಚಕ್ರವ್ಯೂಹವನ್ನ ಹೊಕ್ಕು ಕಾಳಗ ಕೊಡುವವರು ನಮ್ಮ ಪಕ್ಷದಲ್ಲಿ ಅರ್ಜುನನೊಬ್ಬನೇ. ಆದರೆ ಆತನೀಗ ಇಲ್ಲಿಲ್ಲ. ಕಂದನಾದ ಅಭಿಮನ್ಯುವನ್ನ ಚಕ್ರವ್ಯೂಹವನ್ನ ಹೊಕ್ಕು ಕ್ಷೇಮದಲ್ಲಿ ಹೊರಬರಲಾರ. ಅವನನ್ನ ಕಳುಹಿಸುವುದು ಭೂಷಣವಲ್ಲ. ಏನು ಮಾಡಲಿ, ಏನು ಮಾಡಲಿ ನಾನೀಗ? ಇಂದು ಚಿಂತಿಸುವುದನ್ನರಿತಭಿಮನ್ಯು ಮಹಾಂತ ಪರಾಕ್ರಮ ಪಣಿಯನ್ನು ಸರಿಸುತ್ತ ಪಂಚತಿ ಪಿತವೆಂದು ಪಪ್ಪನ್ನು ಬಿಟ್ಟು ಬಿಟ್ಟು ಚಿಂತೆಯ ಪಪ್ಪನ ಬಿಟ್ಟು ಬಿಟ್ಟು ಚಿಂತೆಯ ರಿಪುಗಳ ಸೊಪ್ಪರಿವನು ಬಿಡದೆ ಸೊಪ್ಪರಿವನು ಬಿಡದೆ ತಪ್ಪನ ಚಕ್ರ ಯುವ ಕದಡರು ಒಪ್ಪಿಸುವೆನು ಯಮಗ. ದೊಡ್ಡಪ್ಪ ಬಲ್ಲೆನು ನಾನು, ನಾನಾ ವ್ಯೂಹದಿ ಸೆಣಸುವ ಎಲ್ಲಾ ಚಮತ್ಕೃತಿಯ. ನನಗೆ ವೀಳ್ಯವನ್ನಿತ್ತರೆ ಮಾರಿಗೆ ಹಬ್ಬವ ಮಾಡುವೆ. ಕೌರವ ವೀರರ ತಲೆಗಡಿವೆ, ಕೊಡಿಯಪ್ಪಣೆಯನ್ನು. ಮಗನೇ ಕೇಳ್ ಕಾಲಾಗ್ನಿಯ ಹೋಗಬಹುದು ಚಕ್ರ ಯುಹ. ಯುಹವನು ಚಕ್ರ ಯುಹವನು ಶಿಶುವು ನೀ ನೆಲೆ ಮಗನೆ, ಸಂಗರವು ಅಸದಳವು, ದುರಧೀರ ಷಡುರತರ ಎಸುಗೆಯನು ನೀನೆಂತು ಸೈರಿಸುವೆ. ನವಗ್ರಹರು ಒಂದಾದಂತೆ ಅಶ್ವತ್ಥಾಮ, ಗುರುದ್ರೋಣ, ಕೃಪಾಚಾರ್ಯ, ಕರ್ಣರಿರುವಾಗ ನಿನಗೆ ಈ ಛಲ ಬೇಡ ಮಗು, ಬೇಡ. ಬಿಟ್ಟು ಬಿಟ್ಟ ಎಂದಾದರೂ ಬೆವರುವುದುಂಟೆ. ದಗದಗನೆ ಉರಿಯುವ ಜ್ವಾಲೆಯು ತುಹಿನಕ್ಕೆ ಬೆದರುವುದೇ. ಸಿಂಹರಾಜನನ್ನ ಕುರಿಗಳು ತುಡುಕಿ ಬದುಕುವುದುಂಟೆ. ಚಿಂತೆ ಬಿಡಿ, ಕೊಡಿ ಅಪ್ಪಣೆಯನ್ನು. ಇಳೆಯ ರಸ ಕೇಳಿಂತು, ಇಳೆಯ ರಸ ಕೇಳಿಂತು ಕುವರನ ಛಲದ ನುಡಿಗುರ ಹಿಗ್ಗುತ್ತಲೇ, ಕುವರನ ಛಲದ ನುಡಿಯ ಉರ ಹಿಗ್ಗುತ್ತಲೇ, ಬೆಂಬಲಕ್ಕೆ ಮೋಹರ ಸಹಿತ ಬಹೆವು, ಬೆಂಬಲಕ್ಕೆ ಮೋಹರ ಸಹಿತ ಬಹೆವು ಎಂದು ವೀಳಯವ ಗಳಿಲ ನಿತ ಆ ಅಭಿಮನ್ಯುವಿನ ಉತ್ಸಾಹದ ಮಾತುಗಳಿಗೆ ಮನಸಾರೆ ಹಿಗ್ಗಿ ಧರ್ಮರಾಯನು ವೀಳಯವನ್ನು ಕೊಟ್ಟು ಕಳುಹಿದ್ದಾನೆ. ತಾಯಿ ಸುಭದ್ರೆಯು ಅಭಿಮನ್ಯುವಿನ ವೀರಾವೇಶದ ನಡೆನುಡಿಯನ್ನ ಕಂಡು ಬೆರಗಾಗಿದ್ದಾಳೆ. ಯುದ್ಧ ಬೇಡವೆಂದು ಕಣ್ಣೀರ ಕೋಡಿ ಹರಿಸಿದ್ದಾಳೆ. ನನ್ನನ್ನು ತಡೆಯಬೇಡಿ, ನಾನು ಹೋಗಲೇಬೇಕು. ನೀತಿಯಲ್ಲ ಹೋಗುವುದೆಂದೋ